ಇದು ಆಕಾಶವಾಣಿಯ ಕಲಬುರಗಿ ನಿಲಯ. ವೇಳೆ 6:51. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ ಮೂಡಿಬರುವುದು. ಇಂದಿನ ವಿಷಯ ದನಗಳ ಉಣ್ಣೆಗಳ ನಿರ್ವಹಣೆ. ಕೊನೆಯಲ್ಲಿ ಶ್ರೀಮಂತ್ ಡೊಂಗರ್ಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು. ಆತ್ಮೀಯ ಬಂಧುಗಳೇ, ಕನ್ನಡ ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಈ ಭೂಮಿ ನಮಗೆ ತಾಯಿ ಇದ್ದಂತೆ, ಮಾತೃ ಸಮಾನವಾದ ಈ ಪರಿಸರವನ್ನು ಉಳಿಸುವುದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ಈ ವರ್ಷದ ಪರಿಸರ ದಿನವು ಸೊಲ್ಯೂಷನ್ಸ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಭಿಯಾನದ ಅಡಿಯಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಹಾರಗಳ ಮೇಲೆ ಒತ್ತು ನೀಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಬದುಕಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಕೆಲವು ಕ್ರಮಗಳನ್ನು ಅನುಸರಿಸುವ ಮೂಲಕ ನಮ್ಮ ಆರೋಗ್ಯದ ಜೊತೆಗೆ ಭೂಮಿಯ ಆರೋಗ್ಯವನ್ನು ಕಾಪಾಡಬಹುದು. ಪರಿಸರವನ್ನು ರಕ್ಷಿಸುವ ಸರ್ಕಾರದ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಯೋಜನೆಗಳಿಗೆ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹವಿರಲಿ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 35%, ಬೀದರ್ ಜಿಲ್ಲೆ ಒಳಗ 25%, ರಾಯಚೂರು ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 40%, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 50%, ಕೊಪ್ಪಳ ಜಿಲ್ಲೆ ಒಳಗ 55%, ಯಾದಗಿರಿ ಜಿಲ್ಲೆ ಒಳಗ 45%, ಬಾಗಲಕೋಟೆ ಜಿಲ್ಲೆ ಒಳಗ 65%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 40%, ಮತ್ತು ಜೈರಾಬಾದ್ ತಾಲೂಕೊಳಗ 30% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಕೇಳಬಹುದು. ಈಗ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ. ವಿಷಯ ದನಗಳ ಉಣ್ಣೆಗಳ ನಿರ್ವಹಣೆ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ವಿಷಯ ದನದ ಉಣ್ಣೆಗಳ ನಿರ್ವಹಣೆ. ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ಹೋ ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ನಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನು ಕೇಳೋಣ. ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನು ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಬೇಡ ಉಣ್ಣೆ ಬೇಡ ಯಾತನೆ. ರಚನೆ ಡಾ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಬೇಡ ಉಣ್ಣೆ ಬೇಡ ಯಾತನೆ. ಗೌಡ್ರ ಗೌಡ್ರ ಬಾರಪ್ಪ ಶಿವಣ್ಣ. ನಮಸ್ಕಾರ ರೀ ಗೌಡ್ ಶಿವಣ್ಣ. ನಮಸ್ಕಾರ ಬಾರಪ್ಪ ಕುಂಡ್ರ. ಯಾಕ ಗೌಡ್ರು ಕಾಣಿಸ್ವಲ್ರಲ್ರಿ, ಯಾಕಡೆ ಹೋಗ್ಯಾರಲ್ಲ ಮತ್ತ ಗೌಡ್ರು ಅಂತಟಕ್ಕ ಹಿಂಗ ಹೊರಗ್ ಹೋಗ್ಬರ್ತೇನೆ ಅಂತ ಹೋಗ್ಯಾರ ನೋಡ್. ಹೌದ್ರ ಮತ್ತ ಬರೋದು ತಡ ಆಯ್ತದಂಗಾಯ್ತ್ರಿ. ಮತ್ತ ಬರದಂದ್ರೆ ಮತ್ತೆ ಹಂಗ ಹೊರಗ್ ಹೋಗಿರ್ತಾರ, ತೋಟದ ಕಡೆ ಹೋದ್ರು ಹೋಗ್ಬೋದಪ್ಪ. ಗೌಡ್ ಶಿವಣ್ಣ ಅವ್ರ, ಈಗ ಗೌಡ್ರಿಗೆ ಬರೋದು ತಡ ಆಗ್ತದ್ರಿ. ಮತ್ತ ಒಂದು ವಿಚಾರ ಇತ್ತು ಹೇಳ್ಬೇಕಂತ ಹೇಳಿ ಬಂದಿದ್ದೆ ಅವರಿಗೆ. ಮತ್ತ ನೀವೇ ಶಿಕ್ರಿ, ನಿಮಗೆ ಹೇಳ್ಬಿಡ್ತೀನಿ, ನೀವು ಗೌಡ್ರಿಗೆ ಹೇಳ್ಬಿಡಿ. ಅಷ್ಟೇ ಮಾಡ. ಅದು ಏನಾಯ್ತ್ರಿ, ಈ ಸಲ ನಾನು ಬೀದರ್ಕ್ ಹೋಗ್ಬೇಕಂತ ಲ್ಯಾಕಿತ್ತು ನಂದು. ಹೌದು. ಆದ್ರೆ ಏನಾಯ್ತು, ಬೀದರ್ ಹೋಗುದ್ ಬಿಟ್ಟು ಒಂದ್ ಸ್ವಲ್ಪ ಬಿಜಾಪುರಕ್ ಹೋಗ್ಬೇಕಾಯ್ತ್ರ. ಹೂನ್ರಿ, ಅಲ್ಲ ನನಗ ಒಂಥರ ಮಜಾ ಅನಸ್ತಿ. ಅಲ್ಲಪ್ಪ ಈಗ ಹೆಂಗ್ ಮಾಡೋದು, ಈಗ ಬೀದರ್ ಪಶು ದವಾಖಾನೆಗರೆ ಹೋಗಿ ಬರ್ಬೇಕಾಗಿತ್ತು ನಾನು. ಈ ವಾರ ತಪ್ಪತ್ತಲ್ಲ ಅಂತೇಳಿ ಹಿಂಗ್ ವಿಚಾರ ಮಾಡಿ ನಾ ಬಿಜಾಪುರ ಬಸ್ ಸ್ಟ್ಯಾಂಡ್ ನಾಗ ಬಸ್ ಹತ್ಬೇಕ್ರೆ, ಅಟ್ಟೊತ್ತಿಗೆ ಒಂದ್ ಮಜಾ ಆಯ್ತ್ರಿ. ಮತ್ತೆ ಅಲ್ರಿ, ನಮ್ ಡಾಕ್ಟರ್ ಭೇಟಿ ಆಗ್ಬೇಕಲ್ರಿ ಇಲ್ಲಿ. ಓ ಅಂದ್ರೆ ನೆನ್ಸಿದ್ದೇವ್ರಿ, ಅದ್ರ ಬಂದಂಗ ಹಂಗಾಯ್ತು ನೋಡ್ರಿ. ನನಗ ಬಾಳ ಮಜಾ ಅನಸ್ತ್ರಿ. ಖುಷಿಯಾಗಿರ್ಬೇಕು. ಖುಷಿ ಅಂದ್ರೆ ಏನ್ರಿ, ಚಲೋ ಆಯ್ತ ಅನಸ್ತು. ಮತ್ ಹಿಂಗಾರೆ ಡಾಕ್ಟರ್ ದರ್ಶನ ಆಯ್ತು, ಮತ್ತ ಅವ್ರ ಜೋಡಿನ ಒಂದ್ ಮಾತಾಡ್ಕೋತ ಬಂದಂಗಾಯ್ತು. ಈ ವಿಚಾರ ಕೇಳದ್ರಾಯ್ತು ಅಂತ ಹೇಳಿ ತಲೆಯಾಗೆಲ್ಲ ಮಾಡ್ಕೊಂಡು ತಯಾರಾಗಿ ಕೂತ್ನಿರಿ ನಾನು. ಬರೋಬ್ರಿ ಆತ್ ನಿನ್ ವಿಚಾರ. ಮತ್ತ ಅವರು ಮತ್ತ ಡಾಕ್ಟರ್ ಸಾಹೇಬ್ರು ಅಗದಿ ಚಲೋನೆ ಬಿಡ್ರಿ. ಎಲ್ಲಾ ವಿಚಾರ ಮೊದ್ಲಿಂದ ಹೇಳ್ಕೊತೆ ಬಂದಾರಲ್ರಿ. ಮತ್ತ ಆಯ್ತು, ಅವರಿಗೂ ಖುಷಿ ಆಯ್ತ್ರಿ ಶಿವಣ್ಣ ಸಿಕ್ಕಾನ ಹೇಳಿ. ಇಬ್ರು ಕೂಡ ಬಂದಿವ್ರಿ. ಮತ್ತ ನಿಮ್ಗೆ ಒಂದ್ ಹೇಳ್ತೀನಿ, ನಮ್ಮ ದನದ ಮ್ಯಾಲ್ರಿ ಉಣ್ಣಿದ ಸಮಸ್ಯೆ ಬಾಳ ಇತ್ರಿ. ಅಲ್ಲ ಶಿವಣ್ಣ, ನಿಮ್ ಮನೆಗೆ ಅಷ್ಟ ಯಾಕೋಪ, ಎಲ್ಲರ ಮನೆಗೂ ಇರೋದೇ ಇದು, ದನ ಇದ್ದವ್ರ ಮನೆಗ. ಬರೋಬ್ರಿ, ಆದ್ರ ನಾ ಬಾಳ ತಲೆ ಕೆಡಿಸ್ಕೊಂಡಿದ್ದೆ. ಹೌದಾ? ನಮ್ಮ ಆಯತ್ತಿದ್ಲು, ಏನ್ ನೀ ಅಟ್ಯಾಕ್ ವಿಚಾರ ಮಾಡ್ತೀವ ಅದ್ರ ಬಗ್ಗೆ. ಹುಣ್ಣಿಮೆಗೆ ಹೆಚ್ಚಾಗತೈತಿ ಉಣ್ಣಿ. ಕಡಿಮೆ ನಮ್ ಮನೆಗೂ ಇದ ಮಾತಾಡ್ತಿದ್ರಿ ಹೇಳ ಹಿಂದಕ್ಕೆ. ಹಿಂಗೆಲ್ಲ ಹೇಳ್ಕೊತ ಬರ್ತಿಲ್ಲ ಆಯಿ. ಆಯಿ ನಿನಗೇನು ಗೊತ್ತಿಲ್ಲ, ಸುಮ್ಕೊಂಡ್ರು ಅಂತ ಹೇಳಿ ನಾನೇ ಒಂದ್ ಸ್ವಲ್ಪ ಜವರು ಮಾಡ್ತಿದ್ದೆ ಆಕೆಗೆ. ಓಹೋ ಯಾಕೆ ಶಾಣೆ ನೀನು. ಮತ್ ನೋಡ್ರಿ ಈಗಿನ ಜಮಾನದೊಳಗ ಎಲ್ಲಾ ವೈಜ್ಞಾನಿಕ ಅದ ನೋಡ್ರಿ, ವಿಚಾರ ತಿಳ್ಕೊಬೇಕ್ರಿ ನಾವು. ಮತ್ತೆ ನನಗ ಇದೇನು ನಮ್ಮ ಆಯಿ ಹೇಳಿದ್ದು ಅದು ಮನಸ್ಸಿಗೆ ಬರ್ಲಿಲ್ರಿ, ಬರೋಬ್ಬರಿ ಅನಿಸ್ಲಿಲ್ಲ. ಅದನ್ನ ವಿಚಾರ ಇಟ್ಕೊಂಡು ನಾ ಬೀದರ್ಕ್ ಹೋದಾಗ ಈ ವಿಷಯ ಕೇಳಬೇಕು ಅನ್ಕೊಂಡ್ ತಲೆಗಿತ್ತು. ನಿನಗೆ ಇತ್ತು ಮತ್ತೆ ಅನಾಯಾಸ ಡಾಕ್ಟರ್ ಭೇಟಿ ಆದ್ರೆ ನನಗೆ ಬರೋಬ್ಬರಿ ಇದು ಚಲೋನೇ ಆಯ್ತು ಅಂತ ಹೇಳಿ ತರಿಸಿ ಡಾಕ್ಟರ್ ಸಾಹೇಬ್ರಿಗೆ ಅದೇ ವಿಚಾರ ಕೇಳಿಬಿಟ್ಟಿನ್ರಿ ನಾನು. ಏನಂದ್ರೆ ಮತ್ತೆ ಡಾಕ್ಟರ್, ನಾ ಹೇಳದೆ ಹಿಂಗ ಹಿಂಗ ಅದ ನೋಡ್ರಿ ಡಾಕ್ಟರ್ ಸಾಹೇಬ್ರ, ಮತ್ತೆ ಉಣ್ಣಿ ಸಮಸ್ಯೆ ಹಿಂಗ ಆಗೈತಿ, ದನಗಳಿಗೆ ಬಹಳ ತ್ರಾಸ ಆಗ್ಯದ, ಮತ್ತ ಏನ್ ಮಾಡಬೇಕು ಅಂತಂದೆ. ಅಂದ್ಕೂಡ್ಲಿ ಅವರು ಡಾಕ್ಟರ್ ಸಾಹೇಬ್ರು ನಿಮ್ಗೆ ಹೇಳಿನಲ್ರಿ ಎಲ್ಲಾ ಗಾದಿ ಮಾತಿನೊಳಗೆ ಮಾತಾಡ್ತಾರ, ಅದಕ್ಕ ಅವ್ರಂದ್ರು ತಮ್ಮ ನಿನಗೊಂದು ವಿಚಾರ ಹೇಳ್ತೀನಿ, ಒಂದು ಗಾದಿ ಮಾತದ. ಏನಂತ? ಏನಪ್ಪಾ ಅಂತಂದ್ರ ಹೊಲಕ್ಕ ಅಣ್ಣಿ ಆಗಬಾರದು, ಮತ್ತ ದನಕ್ಕ ಉಣ್ಣಿ ಆಗಬಾರದು. ಬರೋಬ್ರಿ ಹೇಳಾರ ಬಿಡು. ಅಣ್ಣಿ ಅಂದ್ರೆ ಅಣ್ಣಿ ಕಸ ಇರ್ತದಲ್ರಿ, ಹೌದೌದು, ಹೊಲದಾಗ ಅದ ಇರಬಾರದು, ಮತ್ತ ದನದ ಮ್ಯಾಲ ಉಣ್ಣಿ ಇರಬಾರದು ಅಂತ ಹೇಳಿ ಅಂತಂದ್ರು. ಶಿವಣ್ಣ ಹೇಳ್ರಿ ಗೌಡಶಾನಿ. ಮತ್ತ ರಕ್ತ ಹಿರ್ತಾವಲ್ಲ ನಪ್ಪ ಅವು. ಹ್ಞೂನ್ರಿ. ಮತ್ತ ಅದ್ರಂಗನ್ನ ಹೆಣ್ಮಕ್ಳಿಗೆ ತಲೆಗೆ ಏನ್ ಆಗ್ತಿದ್ವಲ್ಲಪ್ಪ ಮೊದ್ಲ. ಹೌದ್ರಿ ಗೌಡಶಾನಿ, ಇದ ಮಾತ ಹೇಳಿದ್ರು ನೋಡ್ರಿ, ಈಗೇನು ನೀವ್ ಅಂದ್ರಲ್ಲ ಏನ್ ಬರ್ತಾವ ಅಂತ ಹೇಳಿ, ಹಿಂದ ಹೆಣ್ಮಕ್ಳ ತಲೆಗೆಲ್ಲ ಏನ್ ಇರ್ತಿದ್ವು, ಈಗ ಎಲ್ಲಿ ಹೋದು, ಬರೋಬ್ಬರಿ ಯಾರ ತಲೆಯಾಗ್ನೂ ಇಲ್ಲಲ್ಲ, ಯಾಕ ಅಂತ ನನಗ್ ಕೇಳಿದ್ರಿ. ಆಮೇಲೆ ನಾಂದೆ, ಹೌದ್ರಿ ಡಾಕ್ಟರ್ ಸಾಹೇಬ್ರ, ನೀವು ಹೇಳದಂಗ ಮೊದಲು ನಮ್ಮ ಹೆಣ್ಮಕ್ಳ ತಲೆಯಾಗೆಲ್ಲ ಏನ್ ಇರ್ತಿದ್ದು, ಈಗ ಎಲ್ಲಾರು ತಮ್ ತಮ್ ತಲೆನ ಸ್ವಚ್ಛ ಇಟ್ಕೋತಾರ, ದಿವಸ ಬಾಚ್ಕೋತಾರ, ಎಣ್ಣೆ ಹಚ್ಕೋತಾರ, ಶಾಂಪು ಹಚ್ಕೋತಾರ, ಮತ್ತ ಅದು ಹೇನಿನ ಪುಡಿ ಅದೆಲ್ಲ ತಂದು ಅದನ್ನು ಹಚ್ಕೋತಿದ್ರು. ಹಿಂಗಾಗಿ ತಲೆಯಾಗನು ಎಲ್ಲ ಏನ್ ಇರ್ಲಾರ್ದಂಗ ಆಗಿಬಿಟ್ಟದ್ ನೋಡ್ರಿ ಈಗ ಅಂತ ಹೇಳಂತಂದೆ ನಾನು. ತಿಳ್ಕೊಂಡು ಹೇಳಿಬಿಡಪ್ಪ ನೀನು. ಅಲ್ಲಪ್ಪ ಶಿವಣ್ಣ, ಈಗ ಮಕ್ಕಳಿಗೆ ಸಾಲಿ ಕಳಿಸ್ತಿರ್ತೇವೆ, ಮಕ್ಕಳ ತಲೆಯಾಗ ಏನಾಗಿರ್ತಾವ, ಮತ್ತ ಟೀಚರು ಮನೆಗೆ ಹೇಳಿ ಕಳಿಸ್ತಾರ ಮಕ್ಕಳ ತಲೆಯಾಗ ಏನಾಗ್ಯಾವ ಸ್ವಲ್ಪ ತೆಗೀರಿ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಈಗ ಸ್ವಚ್ಛ ಇಡ್ಲಿಕ್ಕತ್ತೀವಲ್ಲಪ್ಪ ನಾವು. ಹೌದಲ್ರಿ ಗೌಡಶಾನಿ, ನೀವು ಹೇಳುದು ಖರೆ ಐತಿ ಬಿಡ್ರಿ. ನಾನು ಅವಾಗ ಅಂದೆ ಡಾಕ್ಟರ್ ಸಾಹೇಬ್ರಿಗೆ, ಅದಕ್ಕ ಇದಕ್ಕೆ ಏನ್ ಸಂಬಂಧ ಐತ್ರಿ ಡಾಕ್ಟರ್ ಸಾಹೇಬ್ರ, ತಲೆಯಾನ ಹೇನಿಗೂ ದನದ ಉಣ್ಣಿಗೂ ಏನ್ ಸಂಬಂಧ ಐತಿ ಅಂತ ಕೇಳಿದೆ. ಬರೋಬ್ಬರಿ. ಅವಾಗ ಅವರು ಅದನ್ನ ಹೇಳಿದ್ರು, ನಿಮ್ ಹುಡುಗರು ಮಕ್ಕಳ ತಲೆಯಾಗ ಅಥವಾ ಹೆಣ್ಮಕ್ಳ ತಲೆಯಾಗ ಏನ್ ಹೋಗ್ಬೇಕಾದ್ರ ಹಿಂಗ ದಿನ ಸ್ವಚ್ಛ ಇಟ್ಕೋತಿದ್ರು, ಹಂಗ ನಿಮ್ ಕೊಟ್ಟಿಗೆ ದನದ ಮೈ ಯಾವಾಗ್ಲೂ ಸ್ವಚ್ಛ ಇಟ್ರಿಪ್ಪ ಅಂತಂದ್ರ ಉಣ್ಣಿ ಕಡಿಮೆ ಆಗ್ತಾವ ಅಂತ ಹೇಳಿ ತಿಳಿಸಿ ಹೇಳಿದ್ರು ನೋಡ್ರಿ. ಬರೋಬ್ಬರಿ ಹೇಳಿ. ಅದಕ್ಕೆ ನಾ ಮತ್ತೆ ಕೇಳಿದ್ರಿ, ಬಿಡ್ಲಿಲ್ರಿ, ಪ್ರಶ್ನೆ ಹಾಕಿಬಿಟ್ಟೆ. ಈಗೇನ್ ಮಾಡ್ಬೇಕು ಹೇಳ್ರಿ ನಾನು. ದನದ ಮೈ ಮೇಲೆ ಉಣ್ಣಿ ಹೆಚ್ಚಾಗ್ಯಾವ, ನಾ ಏನ್ ಮಾಡ್ಬೇಕು ಹೇಳ್ರಿ ನೀವು ಅಂತ ಹೇಳಿ ನಾ ಅವ್ರಿಗೆ ಕೇಳಿದೆ. ಅದಕ್ಕೆ ಅವ್ರೇನಂದ್ರ, ಮೊದಲ ದನದ ಮೈ ಮೇಲೆ ಹಚ್ಚೋದಕ್ಕೆ ಇಂತಿಂತ ಔಷಧ ಅದಾವ ಅಂತ ಹೇಳಿದ್ರಿ, ಒಂದೆರಡ್ ಮೂರು ಹೆಸರು ಹೇಳಿದ್ರಿ. ಆಮೇಲೆ ಆ ಔಷಧನು ತಂದಿದ್ರಿ ಅವರು, ಒಂದೆರಡ ಬಾಟ್ಲಿ ಕೊಟ್ಟರಿ ನನಗೆ ಇಟ್ಕೊಂಡ್ರೆ ಎಲ್ಲ ತಯಾರಿ ಇಡ್ತಾರ ನೋಡ್ರಿ. ಮತ್ತ ಕೊಡು ಮುಂದ ಒಂದ್ ಎಚ್ಚರಿಕೆ ಕೊಟ್ರೇನ್ರಿ, ಈ ಔಷಧ ಒಂದ್ ನಮೂನಿ ವಿಷ ಇದ್ದಂಗೇನಪ್ಪ, ಅದಕ್ಕ ಇದನ್ನ ಹಚ್ಚಬೇಕಾದ್ರ ಸರಿಯಾದ ಪ್ರಮಾಣದೊಳಗ ಸರಿಯಾಗಿ ನೀರ್ ಕಲಿಸಿ, ಅಂದ್ರೆ ನೀರಿನ ಪ್ರಮಾಣ ಬಹಳ ಮುಖ್ಯ ರೀ ಅಲ್ಲಿ. ಹೌದ್. ಮತ್ತೆ ಅದನ್ನ ಕಲಿಸಿ ಅದೇ ಪ್ರಮಾಣದೊಳಗೆ ಹಚ್ಚಬೇಕು. ನೀ ಏನಾರೇ ಜಲ್ದಿ ಉಣ್ಣಿ ಎಲ್ಲಾ ಹೋಗ್ಲಿ ಅಂತ ಹೇಳಿ ಬಡ ಬಡ ನೀರ್ ಕಡಿಮೆ ಮಾಡಿ ಹಾಕಿ ಹಚ್ಚಿದಿ ಅಂದ್ರ ಮೈಯಾಗ ವಿಷ ಏರ್ತೈತಿ, ದನ ಅಲ್ಲೇ ಲಾಗ ಲಚ್ಚು ಸತ್ತ ಹೋಗ್ತೈತಿ. ಅಯ್ಯೋ, ಇದು ಭಾರಿ ವಿಚಾರ ನೋಡಪ್ಪ. ಹೂನ್ರಿ. ಮತ್ತ ಇದು ಬಾಯ್ ತಿಳ್ಕೊಬೇಕಾದ್ ನೋಡ್ ಮತ್ತೆ ಎಲ್ಲಾರು. ಅಲ್ರಿ ಗೌಡಶಾನಿ, ಮೊನ್ನೆ ನಮ್ಮ ಭೀಮಣ್ಣ ಏನ್ ಮಾಡದ? ಹೌದಲ್ಲ, ಆ ಹತ್ತಿ ಹೊಡಿ ಔಷಧ ಡಿಮೆಕ್ರಾನ್ ಒಯ್ದು ದನಕ್ ಹೊಡದನ್ರಿ. ನೋಡಲ್ಲ, ಉಣ್ಣಿ ಹೋಗುದಲ್ಲ, ದನಾನೇ ಸತ್ ಹೋಯ್ತ್ರಿ. ಹೌದಲ್ಲ. ಮತ್ತೆ ಎಷ್ಟು ತುಟ್ಟಿ ದನಗಳಿರ್ತಾವ ಅಂತ ಕಳ್ಕೊಂಡ್ ಕೂತ್ರಿ ಏನಪ್ಪ? ಅಮೂಲ್ಯ ಅಲ್ರಿ ಅಂತವು, ಮತ್ತ ವಿಚಾರ ಮಾಡ್ಬೇಕಲ್ರಿ ನಾವು ಎಚ್ಚರಿಕೆಯಿಂದ ಇದನ್ನೆಲ್ಲ ಕೆಲಸ. ಬರೋಬ್ಬರಿ ಕೇಳ್ಕೊಂಡ್ ಬಂದಿ ತಗೋ ನೀನ. ಆಮೇಲ್ರಿ ಗೌಶಾನಿ ಅವ್ರ, ಏನ್ ಹೇಳು? ಮತ್ತ ನನಗ ಒಂದು ಸಂಶಯ ಉಳಿದೇ ಬಿಟ್ರಿ. ಮತ್ತ ಒಂದ್ ಸಂಶಯ ಉಳಿತ? ಹೂನ್ರಿ. ಅಲ್ರಿ ಸಾಹೇಬ್ರ, ಈಗ ನಾವು ಔಷಧ ಹಚ್ಚಿದೀವಿ, ಹೌದು, ಮತ್ತೊಂದ್ ಹದಿನೈದು ದಿವಸ ಆಗ ಮತ್ತವು ಉಣ್ಣಿ ಬರುವನ, ಮತ್ತ ಅವಾಗ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರಿ. ಇದು ಬರೋಬ್ಬರಿ ಪ್ರಶ್ನೆ ಕೇಳಿದ್ ನೋಡಿ. ಹೌದ್. ಮತ್ತೆ ಹದಿನೈದು ದಿನ ಆದ್ಮೇಲೆ ಮತ್ತೆ ಬಂದ ಬರ್ತಾವು? ನಮ್ ಆಯಿನೂ ಹಿಂಗ ಹತ್ತಿದ್ರಿ, ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಅವು ಹೆಚ್ಚು ಕಡಿಮೆ ಆಗ ಆಗ್ತಾವ ಅಂತ ಹೇಳಿ, ಮತ್ತೆ ಏನ್ ಮಾಡ್ಬೇಕ್ರಿ ನಾನು ಅಂತಂದೆ. ಅದಕ್ಕೆ ಅವರು ಅಗದಿ ಬಿಡಿಬಿಡಿ ಹೇಳಿದ್ರಿ, ಈಗ ನೋಡಪ್ಪ ಶಿವಣ್ಣ, ಕೊಟ್ಟಿಗೆಯಾಗ ಕಟ್ತೀವ ನಾವು ದನ. ಹೌದು. ಅಲ್ಲಿ ಸಂಧಿ ಒಂದ್ ಇರ್ತಾವ, ದಿರಕ್ ಇರ್ತಾವ, ಕ್ರ್ಯಾಕ್ ಅತ್ತಾರ ನೋಡ್ರಿ ಇಂಗ್ಲಿಷ್ ನಾಗ, ಅಂತ ಕ್ರ್ಯಾಕ್ಗಳು ಏನದಾವ ಅವನ್ನ ಬರೋಬ್ಬರಿ ಮುಚ್ಕೋಬೇಕು, ಸ್ವಚ್ಛ ಇಡಬೇಕು ಅಂತ ಹೇಳಿ. ಕೊಟ್ಟಿಗೆ ಇದಾಗ ಏನ್ ಸಂಧಿಗೆ ಒಂದ್ ಇರ್ತಾವ ಅವೆಲ್ಲ ಮುಚ್ಕೋಬೇಕು ಅಂದ್ರ ಒಟ್ಟ ಸ್ವಚ್ಛತಾ ಕಾಪಾಡಬೇಕು ಅಂತ ಹೇಳಿ. ಬರೋಬ್ರಿ. ಆ ಕ್ರ್ಯಾಕ್ನಾಗ ಏನೈತಿ, ಇವು ಉಣ್ಣಿ ಏನ್ ಇರ್ತಾವಲ್ರಿ, ಮರಿ ತತ್ತಿ ಎಲ್ಲ ಅಲ್ಲೇ ಇರ್ತಾವಂತ್ರಿ. ಓಹೋ, ದನದ ಮೇಲೆ ಉಣ್ಣಿ ಇದ್ರ ಉಣ್ಣಿ ಮರಿ ತತ್ತಿ ಎಲ್ಲ ಅಲ್ಲಿ ಸಂಧಿ ಇರ್ತಾವ. ನಾವು ಬರೀ ದನದ ಮೈ ಮೇಲಿನ ಉಣ್ಣಿ ಅಷ್ಟೇ ಕಳಿತೀವಿ, ಮುಂದ ಅಲ್ಲಿಂದ ಕೊಟ್ಟಿಗೆ ಆ ಕೊಟ್ಟಿಗೆ ಗ್ವಾಡಿ ಇವೆಲ್ಲ ಸ್ವಚ್ಛ ಮಾಡಂಗಿಲ್ಲ. ಹೌದು. ಮುಂದ ಇವು ಉಳ್ಕೊಂಡಿದ್ದು ಮ್ಯಾಲ ಬರ್ತಾವ, ಅಂದ್ರ ಔಷಧ ಇರ್ಲಾರ್ದಾಗ ಮ್ಯಾಲ ಬರ್ತಾವ್ ರೀ, ಮ್ಯಾಲ ಬಂದು ಮತ್ತ ದನ ಕಂಟ್ರೋಲ್ ಬಿಡ್ತಾವ, ಮತ್ತ ರಕ್ತ ಹೀರಾಕ್ ಚಾಲು ಮಾಡಿಬಿಡ್ತಾವ. ಹೌದಲ್ಲ. ಮತ್ತೆ ಮತ್ತ ಇನ್ನೊಂದು ವಿಚಾರ ಹೇಳದ್ರಿ ಗೌಡಶಾನಿ ಅವರು. ಹೌದೇನು ಉಣ್ಣಿರ್ತಾವಲ್ರಿ ಗಂಡ ಹೆಣ್ಣ, ಅಲ್ಲೇ ದನದ ಮೈ ಮೇಲೆ ಸಂಸಾರ ಹೂಡ್ತಾವಂತ, ಮತ್ತ ಅಲ್ಲೇ ಅವು ತತ್ತಿ ಇಡುದು ಅದೆಲ್ಲ ಆಗ್ತಾವಂತ, ಅದಕ್ಕ ಮತ್ತ ಈ ದನದ ಮೈ ಮೇಲೆ ತತ್ತಿ ಇರ್ತಾವಲ್ರಿ, ಮತ್ತ ಕೆಳಗ್ ಬಿದ್ದು ಮತ್ತ ಅಲ್ಲೇ ಸಂಧಿಗೊಂದಿ ಒಳಗೆ ಸೇರ್ಕೊಂಡು ಕೊಟ್ಟಿಗೆಯಾಗ ಅಗದಿ ಆರಾಮ ಇರ್ತಾವಂತ ನೋಡ್ರಿ. ಒಟ್ಟ ಕೊಟ್ಟಿಗೆ ಬಿಟ್ಟ ಮುಂದೆ ಸರಿಯೋದಿಲ್ಲಪ್ಪ. ಮತ್ತ ಅಂದ ಮೇಲೆ ಕೊಟ್ಟಿಗೆ ಸ್ವಚ್ಛ ಮಾಡ್ಬೇಕಾತ್ ನಾವೀಗ. ಹಾ ನೋಡ್ರಿ, ಕೊಟ್ಟಿಗೆದು ಏನ್ ಸಂಧಿಗ್ ಒಂದಿರ್ತಾವ, ಬಿರುಕುಗಳೇನಿರ್ತಾವ, ಅಂತಾವ್ ಅಗ್ದಿ ಬರೋಬ್ಬರಿ ಬಂದೋಬಸ್ತ್ ಮಾಡ್ಬೇಕು ನೋಡ್ರಿ. ಖರೇ ಅದ ಶಿವಣ್ಣ. ಅದಕ್ಕ ನಿಮಗ್ ಹೇಳ್ತೀನಿ ಗೌಡಶಾಣಿ, ಡಾಕ್ಟರ್ ಸಾಹೇಬ್ರ ಒಂದು ಸೂತ್ರನ ಹೇಳ್ಬಿಟ್ರಿ. ಸೂತ್ರ? ಹ್ಮ್ ರೀ. ಅದೇಂತದಪ್ಪ ಮತ್ತ? ಅದೇನಂತಂದ್ರಿ, ಮೊದ್ಲ ಉಣ್ಣಿ ಪುಡಿ ಬರ್ತದ್ರಿ, ಗ್ಯಾಮಾಕ್ಸಿನ್ ಅಂತಾರಂತ್ರಿ, ಆ ಗ್ಯಾಮಾಕ್ಸಿನ್ ಒಂದ್ ಭಾಗ ತಗೊಳದ್ರಿ. ಆಮೇಲೆ ಸುಣ್ಣದ ಪುಡಿ ಇರ್ತದ ನೋಡ್ರಿ, ಸುಣ್ಣ, ಅದು ಒಂದು ಭಾಗ. ಆಮೇಲೆ ಚಿಮಣಿ ಎಣ್ಣೆ ಮನೆಯಾಗಿದ್ದೇ ಇರ್ತದಲ್ರಿ. ಹೌದಲ್ಲ. ಆ ಚಿಮಣಿ ಎಣ್ಣೆ, ಸುಣ್ಣದ ಪುಡಿ, ಈ ಗ್ಯಾಮಾಕ್ಸಿನ್, ಇವೆಲ್ಲ ಸಮ ಪ್ರಮಾಣದೊಳಗೆ ಕಲಿಸಿ ಬರೋಬ್ಬರಿ ತಯಾರು ಮಾಡಿ ದನ ಕಟ್ಟು ಜಾಗಿರ್ತದಲ್ರಿ ಕೊಟ್ಟಿಗೆ, ಅಲ್ಲಿ ಎಲ್ಲಾ ಕಡೆನು ಮೂಲಿ ಮೂಲಿ ಬಿರುಕು ಬಿರುಕು ಸಂಧಿಗೊಂದು ಎಲ್ಲಾ ಕಡೆ ಬರೋಬ್ಬರಿ ಹೊಡಿಬೇಕು ಅಂತ ಹೇಳಿದ್ರು. ಅಲ್ಲಪ್ಪ ನೀ ಎಲ್ಲ ಹೊಡಿತೀವಿ, ಹೊಡೆದಾಗ ಮತ್ತೆ ದನಗಳನ್ನ ಎಲ್ಲಿ ಕಟ್ಟಬೇಕಪ್ಪ? ಹೌದಿಲ್ಲ ಬರೋಬ್ಬರಿ ರೀ ಗೌಡಶಾನಿ, ನೀವು ಅಗ್ದಿ ಬಹಳ ಬೆಸ್ಟ್ ಕೇಳಿದ್ರು ನೋಡ್ರಿ. ಯಾಕಂತಂದ್ರ ನನಗೂ ಇದೇ ಸಂಶಯ ಬಂತ್ರಿ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಈ ಗ್ಯಾಮಾಕ್ಸಿನ್ ಅನ್ನೋದು ವಿಷ, ಚಿಮಣಿ ಎಣ್ಣಿ ಆ ನಮೂನಿ ವಾಸನೆ ಹೊಡಿತೈತಿ, ಹೌದು, ಮತ್ತು ಸುಣ್ಣದ ಪುಡಿ ಅಗ್ದಿ ಉರದೇ ಉರಿತೈತಿ, ಮತ್ತು ಅಲ್ಲಿ ಹೋಗಿ ಆ ದನದ ಕೊಟ್ಟಿಗೆ ದನ ಕಟ್ಟಿದ್ರ ದನದ ಗತಿ ಏನ್ರಿ ಅಂತ ಬರೋಬ್ಬರಿ ಕೇಳಿದ್ಬಿಡು. ಅವ್ರು ಹೇಳಿದ್ರು, ಅಲ್ಲಪ್ಪ ವಾಸನೆ ಕಡಿಮೆ ಆಗುತ್ತಾನ, ಒಂದ್ ನಾಲ್ಕೈದು ದಿವಸ ದನಕ್ಕೆ ಬೇರೆ ಕಡೆ ಎಲ್ಲರೂ ಕಟ್ಟು ವ್ಯವಸ್ಥೆ ಮಾಡ್ಕೊಡ್ರಿ ಅಂತಂದ್ರಿ. ಅಲ್ಲಪ್ಪ ಶಿವಣ್ಣ ಹೇಳ್ರಿ ಗೌಶಾನಿ, ಇದೆಲ್ಲ ಹೇಳಿದ್ ಬರೋಬ್ಬರಿ ಆತು, ಆದ್ರೆ ನನಗೆ ಈಗ ಇನ್ನೊಂದು ವಿಚಾರ ತಲೆ ಬರ್ಲಿಕ್ಕೆ ನೋಡಪ್ಪ. ಏನ್ರಿ ಅದು? ಏನಂದ್ರ ನೋಡು, ಈಗ ಮನಿ ಅಂದ ಮೇಲೆ ಮಕ್ಕಳು ಮರಿಗಳು ಪಾರ್ಗಳು ಇರವೇ ನೋಡ್ರಿ, ಮತ್ತೆ ಅವೆಲ್ಲ ಆಟ ಆಡ್ಕೊತ ಹೋಗ್ತಾವಪ್ಪ ಅಲ್ಲಿಗೆ. ಅವ್ರೇನಂದ್ರು ಇದು ಬಹಳ ತ್ರಾಸ ನೋಡ್ರಿ, ಮಕ್ಕಳು ಇರುವಂತಹ ಕಡೆ ವಿಷ ಪದಾರ್ಥ ಎಲ್ಲ ಉಪಯೋಗ ಮಾಡೋದು ಬರೋಬ್ಬರಿ ಅಲ್ಲ, ಮತ್ತೆ ಹ್ಯಾಂಗ್ ಮಾಡೋದು ಅಂತ ಹೇಳಿ ನಾನು ಇದು ಮಾತು ಇಟ್ಟ್ರಿ ಅವ್ರ ಮುಂದೆ. ಹೌದಲ್ಲ, ಮತ್ತೆ ಏನಂದ್ರ ಅದಕ್ಕ? ಅವ್ರಂದ್ರು, ಅಲ್ರಿಪ್ಪ ಒಂದ್ ಸ್ವಲ್ಪ ಕಾಳಜಿ ತಗೋಬೇಕು ನೀವು, ಮಕ್ಕಳು ಮರಿ ಅಂದಾಗ ನಿರ್ಲಕ್ಷ್ಯ ಯಾಕೆ ಮಾಡ್ತೀರಿ ನೀವು, ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ದೂರ ಇರುವಂಗ ಅವ್ಕ ತಿಳಿಸ್ ಹೇಳಿ, ಸಾಧ್ಯ ಆಯ್ತಂದ್ರೆ ತಿಳಿಸ್ ಹೇಳಿ ದೂರ ಇಡಬೇಕ್ರಿಪ್ಪ, ಇಷ್ಟು ನೀವು ತಗೊಳಕಾಗಂಗಿಲ್ಲ, ಒಂದ್ ನಾಲ್ಕೈದು ದಿವಸ ಯಾಕ್ಷರ ಅಂದ್ರ ಹುಡುಗರಿಗೆ ಹೇಳಬೇಕು ಕೊಟ್ಟಿಗೆ ಕಡೆ ಹೋಗ್ಬೇಡ್ರಿ, ಅಲ್ಲೊಂದ್ ತಟ್ಟಕ್ಕ ಔಷಧ ಹೊಡೆದದ ಉಣ್ಣಿ ಆಗ್ಯಾವ ಔಷಧ ಹೊಡೆದದ ಹೋಗ್ಬೇಡ್ರಿ ಅಂತ ಹೇಳ್ಬೇಕು, ತಿಳಿಸ್ ಹೇಳ್ಬೇಕು, ಬುದ್ಧಿವಾದ ಹೇಳ್ಬೇಕು ಅಂತಂದ್ರಿ. ಬರಬರ ಅಂತ ಹೇಳಿ ಇದೆಲ್ಲ ಆಯ್ತ್ರೆ, ಮುಂದೇನಾಯ್ತು ಅಂತಂದ್ರ ನನಗ ಒಂದಾದ್ಮೇಲೆ ಒಂದ್ ಹಂಗೆ ಸಂಶಯ ಬರಾಕ ಚಾಲು ಆಗ್ತಾವ ನೋಡ್ರಿ ಗೌಡಶಾನಿ. ಹೌದೇ, ನೀ ಬಿಡವನ ಅಲ್ಲಪ್ಪ, ಪೂರ ವಿಷಯ ತಿಳ್ಕೊಳ್ಳ ತನಕ ಬಿಡವನ ಅಲ್ಲ ನೋಡ. ಅಲ್ರಿ ಸಾಹೇಬ್ರ, ಬರೀ ವಿಷದ್ದೇ ಹೇಳ್ತಿರಲ್ಲ ನೀವು, ಈ ವಿಷ ನಾವು ದೂರ ಇಡಕ್ ಬರಂಗಿಲ್ಲೇನ್ರಿ, ಈ ಉಣ್ಣಿ ಕಳಿಯುವಂತ ಔಷಧ ನಮ್ ಮನ್ಯಾಗ ಯಾವ ರೀ ಅದಾವೇನ್ರಿ ಅಂತ ನಾ ಕೇಳಿದ್ರಿ. ಮನಿ ಮದ್ದಂತಾರಲ್ಲ ಅಂತವೇನಾರ ಅವೇನಂತ ಕೇಳಿದ್ರಿ, ಮತ್ತೆ ಎಲ್ಲಿ ವಿಷ ತಗೊಂಡು ಎಲ್ಲಿ ನಾವು ತೊಂದರೆ ಪಟ್ಕೊಳ್ಳೋಣ? ಹೌದು. ಅಲ್ಪ ಶಿವಣ್ಣ, ನಾವಂತೂ ಸಾಲಿ ಕಲ್ತಿರಂಗಿಲ್ಲ, ಯಾಕಂದ್ರೆ ಹಳ್ಳಿ ಊರಾಗ ಇರೋರು ಎಲ್ಲಿ ಸಾಲಿ ಕಲ್ತಿರ್ತಾರಪ್ಪ, ಔಷಧದ ಹೆಸರು ಗೊತ್ತಾಗಂಗಿಲ್ಲ, ಹಿಂಗಾಗಿ ತಿಳುವಳಿಕೆ ಕಮ್ಮಿ ಇರ್ತದ. ಮತ್ತ ಮನಿ ಮದ್ದ ಏನಾರ ಇದ್ರೆ ಚಲೋ ನೆನ್ಪಿಡ್ಕೋತಾರ ನೋಡ, ಯಾಕಂದ್ರೆ ದಿನ ಕೆಲಸದಾಗ ಬಂದಿರ್ತಾವ. ಅದಕ್ಕ ಅವ್ರಂದ್ರಿ, ಯಾಕಿಲ್ಲಪ್ಪ ಶಿವಣ್ಣ ಬೇಕಾದಷ್ಟು ಅದಾವ ನೋಡು ಅಂತ ಹೇಳಿ ಅಂತಂದ್ರೆ. ಹೌದ, ಖುಷಿ ಆಗ್ತದ ನೋಡಿ ಇದನ್ನ ಕೇಳಿದ್ರೆ. ನನಗೂ ಬಹಳ ಖುಷಿ ಆಯ್ತ್ರಿ ಆ ಟೈಮ್ ನೊಳಗ. ಹೌದ ನೋಡಪ್ಪ ಶಿವಣ್ಣ, ಕೆಲವು ಗಿಡಮೂಲಿಕೆ ಅದಾವ, ಈಗ ನೋಡು ಕರ್ಪುರ ಅಂತ ಐತಿ, ಹೌದಲ್ಲ, ತಂಬಾಕ್ ಅಂತ ಐತಿ, ತಂಬಾಕಿನ ಎಲಿ ಮತ್ತ ಕರ್ಪುರ ಒಂದು ಸಮ ಪ್ರಮಾಣದೊಳಗೆ ತಗೊಂಡು ಬಳಸಬೇಕು, ಅದು ಬಹಳ ಬಳಸಿದ್ರೆ ಅದು ತ್ರಾಸ ಆಗ್ತೈತಿ ಅಂತ ಹೇಳಿದ್ರು ನೋಡ್ರಿ. ಸಮ ಪ್ರಮಾಣದೊಳಗೆ, ಹೌದು, ಸಮ ಪ್ರಮಾಣದೊಳಗೆ ಬಳಸಬೇಕು ಯಾವತ್ತು, ತಂಬಾಕು ಒಂದ್ ಸ್ವಲ್ಪ ಇದು ವಿಷ ಇರ್ತದ್ರಿ, ಆಮೇಲೆ ಬೆಲ್ಲ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಬೇವಂತೂ ಇದ್ದೇ ಇರ್ತದ್ರಿ, ಬೇವಿನ ಎಣ್ಣೆ ಇರ್ತಾವಲ್ಲ, ಬೇವಿನ ಎಣ್ಣೆ, ಇವನ್ನ ತಗೊಂಡು ನಾವು ಉಣ್ಣೆಯನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ರು ನೋಡ್ರಿ ಅವರು. ಇವೆಲ್ಲ ನಮ್ಗೆ ಸಿಕ್ಕ ಸಿಗ್ತಾವ ಬಿಡು ಹಂಗಾದ್ರೆ. ಆಮೇಲ್ರಿ ಗೌಶಾನಿ, ಈ ದಾಳಿಂಬ್ರಿ ಎಲಿ ಇರ್ತಾವಲ್ಲ, ಹೌದು, ದಾಳಿಂಬ್ರಿ ಎಲಿ ಬೇವಿನ ಎಲಿ ಎರಡು ಕೂಡಿಸಿ ಅರದು ರಸ ತೆಗೆದು ದನದ ಮೈ ಮೇಲೆ ಹಚ್ಚಬೇಕಂತ ನೋಡ್ರಿ. ಹೌದಾ? ಹ್ಮ್, ಉಣ್ಣಿ ಕಡಿಮೆ ಆಗ್ತಾವಂತ. ದಾಳಿಂಬ್ರಿ ಎಲಿ ಬೇವಿನ ಎಲಿ ರಸ ತೆಗೆದು ಹಚ್ಚಬೇಕಪ್ಪ ಇದನ್ನ, ಇದು ಬಾಳ ಚಲೋ ಅದ ನೋಡಂಗಾರ. ಮತ್ತೆ ಸರಳದವಲ್ರಿ, ಸರಳದ ಇದು, ಎರಡು ಸಿಗ್ತಾವ ಬಿಡು. ಮತ್ತೆ ನಾವು ಮಕ್ಕಳನ್ನ ದೂರ ಇಡಂಗಿಲ್ಲ, ಹೌದು, ದನಗಳಿಗೆ ಪಾಪ ಅವು ಏನಾಗ್ತಾವ ಅಂತ ಅದನ್ನು ವಿಚಾರ ಮಾಡಂಗಿಲ್ಲ, ಆರಾಮ್ ನೋಡ್ರಿ ಇವೆಲ್ಲ. ಬರೋಬ್ಬರಿ ಆಯ್ತು ಬಿಡದು. ಆಮೇಲೆ ವಿಷಾನು ಅಲ್ಲಲ್ಲಪ್ಪ ಇದು. ಹ್ಮ್ರಿ, ಅದೇ ಮುಖ್ಯ ನೋಡ್ರಿ. ನಾಂದಿರಿ ಇಷ್ಟೆಲ್ಲಾ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರ, ಒಟ್ಟಿನೊಳಗೆ ನಾವು ನೆನಪು ಏನ್ ಇಡಬೇಕು ಉಣ್ಣಿ ಬಗ್ಗೆ ಏನ್ ನೆನಪಿಡಬೇಕು ಅನ್ನೋದನ್ನ ಹೇಳ್ರಿ ಅಂತ ಹೇಳಂತಂದೆ. ಅದಕ್ಕೆ ಅವ್ರಂದ್ರು ಅಲ್ಲಪ್ಪ ಉಣ್ಣಿ ತ್ರಾಸ ಅಂತಂದ್ರೆ ಏನ್ ತುಸು ತ್ರಾಸ ಇರುವುದಿಲ್ಲ, ಅದು ಮೈಗೆ ಬಹಳ ತಿಂಡಿ ಬಿಡತೈತಿ ಮತ್ತ ತಿಕ್ಕತಾವ, ಗಾಯಪಾಯ ಆಗಿ ನೊಣ ಕುಂತು ಹುಳ ಆಗ್ತಾವ, ಬಹಳ ತ್ರಾಸ ಆಗ್ತೈತಿ, ಆಮೇಲ ಏರಿಸಿ ಮೇಯಂಗಿಲ್ಲ. ಅದಕ್ಕ ಅವ್ರು ಹೇಳದ ಮ್ಯಾಲ ನಾಂದೆ ಕಡೆದ್ ಹೇಳ್ರಿ ನಮಗ ಹಂಗಾರೆ ಏನ್ ಕ್ರಮ ಮಾಡಬೇಕು ಅಂತ ಹೇಳಿ ಅಂತಂದೆ. ಬರೋಬ್ಬರಿ ಕೇಳಿ ತಗೋ. ಅವ್ರಂದ್ರು ನೋಡಪ್ಪ ಬರೇ ದನದ ಮೈ ಮೇಲೆ ಉಣ್ಣಿ ಕಡಿಮೆ ಮಾಡಿದ್ರೆ ಸಾಲುದಿಲ್ಲ, ಅದಕ್ಕೆ ಕೊಟ್ಟಿಗೆ ಏನಿರ್ತಾವಲ್ಲ ಕೊಟ್ಟಿಗೆ ಮತ್ತ ಅಲ್ಲಿರುವಂತಹ ಉಣ್ಣಿನ ಕಡಿಮೆ ಮಾಡಿಕೊಳ್ಬೇಕು, ಸ್ವಚ್ಛ ಇಟ್ಟುಕೊಳ್ಬೇಕು ಮತ್ತ ದನಗಳ ಮೈ ಯಾವತ್ತೂ ಸ್ವಚ್ಛ ಇರಂಗ್ ನೋಡ್ಕೊಳ್ಬೇಕು ಅಂತೇಳಿ ಕಿವಿ ಮಾತು ಹೇಳಿದ್ರಿ. ಒಟ್ಟಿನೊಳಗೆ ಹೇಳದಂದ್ರೇನು, ಮನಿ ಸ್ವಚ್ಛ ಇರಬೇಕು, ಕೊಟ್ಟಿಗೆ ಸ್ವಚ್ಛ ಇರಬೇಕು, ದನಗಳ ಸ್ವಚ್ಛ ಇರಬೇಕು, ಪರಿಸರನ ಸುತ್ತಮುತ್ತ ಎಲ್ಲ ಸ್ವಚ್ಛ ಇರಬೇಕ್ರಿ. ಆದ್ರ ಇನ್ನೊಂದು ಮಾತು ಬಹಳ ಬಹಳ ಬಹಳ ತಿಳಿಸಿ ಹೇಳಿದ್ರಿ ಅವ್ರು. ಇನ್ನೊಂದು ಹೇಳಿದ್ರ ಮತ್ತೆ ಹ್ಞೂನ್ರಿ, ಈಗ ನಾವು ಒಬ್ಬರೇ ಮಾಡಿದ್ರೆ ನಡೆಯಂಗಿಲ್ಲ, ಇದನ್ನ ನಮ್ಮ ಮಗ್ಗಲ್ ಮನೆಯವರು ಅವ್ರ ಮಗ್ಗಲ್ ಮನೆಯವರು ಒಂದು ಓಣಿ ಒಳಗ ಹಿಂಗ ಎಲ್ಲಾರು ಕೂಡಿ ಮಾಡಿದ್ರ ಮಾತ್ರ ಉಣ್ಣಿ ಕಂಟ್ರೋಲ್ ಬರ್ತಾವ, ಇಲ್ಲಂದ್ರ ನಮ್ಮ ಮನೆ ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ತಾವ, ನಮ್ಮ ಕೊಟ್ಟಿಗೆ ಬಿಟ್ಟು ಇನ್ನೊಂದು ಕೊಟ್ಟಿಗೆ ಹೋಗ್ತಾವ. ಅದಕ್ಕೆ ಅದಕ್ಕ ಎಲ್ಲಾರು ಕೂಡೇ ಪ್ರಯತ್ನ ಮಾಡ್ಬೇಕಂತಾರ್ರಿ, ಒಂದೇ ಟೈಮಿಂಗ್ ಮಾಡ್ಬೇಕಂತಾರ್ರಿ, ಮತ್ತ ಒಂದ್ ನಾಲ್ಕು ದಿವಸ ಬಿಟ್ಟು ನಾ ಮಾಡಿದೆ, ಒಂದ್ ಹತ್ತು ದಿವಸ ಬಿಟ್ಟು ಅವ್ರು ಮಾಡಿದ್ರು ಅಂತ ಹಾಗಿಲ್ಲ, ಒಂದೇ ಟೈಮಿಂಗ್ ಮಾಡಬೇಕು ಅಂತಾರ್ರಿ. ಸುತ್ತಮುತ್ತ ನಾಲ್ಕು ಮನಿ ಮಾಡ್ಕೊಂಡ್ರು ಸಾಕಲ್ಲಪ್ಪ, ಆಮೇಲೆ ಮತ್ತೆ ಮಾಡ್ಕೋಬಹುದು ಎಲ್ಲರೂ. ಹೌದಲ್ಲ, ಎಲ್ಲರೂ ಕೂಡಿ ವಿಚಾರ ತಗೊಂಡು ಎಲ್ಲಾ ಉಣ್ಣಿ ಬಂದೋಬಸ್ತ್ ಮಾಡಬೇಕು ಅನ್ನೋದು ಖರೇರಿ. ಆದ್ರ ಏನಾಗೈತಿ ಅಂತಂದ್ರಿ, ಇಟ್ಟು ತನ ಮಾತಾಡಿ ಮಾತಾಡಿ ಬಾಯಿ ಓಣಿಗೆ ಹೋಗ್ಬಿಡುತ್ತೆ ನೋಡ್ರಿ. ಅಲ್ಲಪ್ಪ ನೀ ಹೇಳಿಕತ್ತಿ ಹಂಗ ಕೇಳಬೇಕು ಅನಸ್ಲಿಕತ್ತ ನನಗೂ, ಮತ್ ನಿಂದ ಗೊತ್ತದಿಲ್ಲ ನನಗೆ ಚಾ ಮಾಡೋದಿಲ್ಲ ಅಂತ ಅನ್ಕೊಂಡೇನೆ. ಅದೇ ವಿಚಾರ ನಂದ ಎಲ್ಲಾಗ್ನು ಬರಾಕತ್ತಿತ್ರಿ, ಅಲ್ಲ ಮಾತಾಡ್ಕೂತ ಕೂತರು ಗೌಡಶಾನಿ ಅವರು, ಏನಿದು ಐತೋ ಇಲ್ಲ ನೆನಪನಾಗತ್ತ ನಂಗಾಯ್ತ್ರಿ ನನಗೆ. ಹಂಗೇನಿಲ್ಲಪ್ಪ ಚಾ ಮಾಡ್ತೀನಿ ಅಂತ, ಮತ್ತೆ ಗೌಡ್ರನ್ನು ಬರ ಹೊತ್ತಾಗಿದೀಗ ನೋಡ್ರಿ ಗೌಡ್ರು ಬಂದೆ ಬಿಟ್ರಿ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ಪಾ ಶಿವಣ್ಣ, ಏನು ಬಾಳತ್ತ ಬಂದು? ಹೂನ್ರಿ ಗೌಡ್ರ ಬಂದು ಬಾಳತ್ತಾಯ್ತ್ರಿ. ಅಂದ್ರೆ ಗೌಡಶಾಣಿ ಜೊತೆಗೆ ಚರ್ಚೆ ನಡೆದಂಗ ಕಾಣಿಸ್ ನಾನು ಬೀದರ್ಕೇನ್ ಹೋಗಿ ವಿಚಾರ ತಿಳ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ ಅಂತ ಅಂದಿದ್ದಲ್ಲ. ಮತ್ತೆ ಅದು ಏನು ತಪ್ಪಿ ಒಂದ್ ಸ್ವಲ್ಪ ಬಿಜಾಪುರಕ್ ಹೋಗಿ ಬಂದ್ರೆ ಅದ್ ಏನಾಯ್ತ್ರಿ, ನಮ್ಮ ಲಕ್ಕಿಗೆ ಡಾಕ್ಟರ್ ಸಾಹೇಬ್ರೆ ಅಲ್ಲೇ ಬಸ್ನಾಗ ಭೇಟಿ ಆದ್ರಿ ಬಿಜಾಪುರ ಬಸ್. ಭಾರಿ ಬಿಡಪ್ಪ, ಅವ್ರ ವಿಚಾರ ಕೇಳ್ಕೊಂಡು ಬಂದು ಗೌಡಶಾನಿ ಅವ್ರ ಮುಂದೆ ಇಟ್ಟು ತನ ಹೇಳಿ ನೋಡ್ರಿ. ಎದ್ರ ಬಗ್ಗೆ ಹೇಳದಾದ್ರೆ ಹೇಳಲ್ಲ ನಮ್ಮ ಶಿವಣ್ಣ. ಹ್ಞೂ ಒಂದ್ ನಿಮಿಷ ನೀವ್ ಒಂದ್ ತಟಕ್ ಮಾತಾಡ ಕೂತ್ಕೊಡ್ರಿ, ಚಾ ತಗೊಂಡ್ಬರ್ತೀನಿ. ಆಯ್ತು ಆಯ್ತ್ರಿ, ಹಂಗೆ ಮಾಡ್ರಿ. ಅಲ್ಲಪ್ಪ ಎದ್ರ ಬಗ್ಗೆ ಹೇಳದ್ ಹೇಳೋದ್ರ, ಯಾಕಂದ್ರೆ ನಿನ್ ಮಾತ್ ಕೇಳ್ಬೇಕು, ನನ್ ಇಷ್ಟು ಉತ್ಸುಕ ಇರ್ತದ, ಸ್ವಲ್ಪ ಕೆಲ್ಸ ಇತ್ತ ಅಂತ ಹಂಗ ಅರ್ಜೆಂಟ್ ಹೋಗಿದ್ದೆ. ನೋಡ್ರಿ ನಮಗೂ ಹೇಳ್ಬೇಕಂತ ಅನಸ್ತಿರ್ತೈತಿ ನಿಮಗ, ಅದೇ ಉಣ್ಣಿದ ಒಂದು ಸಮಸ್ಯೆ ಐತಿ ನೋಡ್ರಿ. ಅದ ಏನ್ ಕೇಳ್ತೀವಿ, ನಮ್ಮ ನಾಲ್ಕೈದು ದನಕ್ ಬಂದವ್. ಹ್ಮ್ ಅದಕ್ಕೆ ರೀ ನಮ್ ದನದ ಮ್ಯಾಲೂ ಸಮಸ್ಯೆ ಇತ್ತು ಬಹಳ, ಅದಕ್ಕೆ ಕೇಳ್ಕೊಂಡೆ. ಹೆಂಗೂ ಸಿಕ್ಕರು ನೋಡ್ರಿ, ನಾನು ಅದೇ ವಿಚಾರವಾಗಿ ಹೋಗ್ಬೇಕಂತ ಮಾಡಿದ್ದೆ, ಇವರೇ ಸಿಕ್ಕರು. ಅಂದ್ರೆ ಎಲ್ಲ ಬರೋಬ್ಬರಿ ಹೇಳಿಲ್ಲ ಗೌಡಶಾಣಿಗೆ ಎಲ್ಲ ಆಗ್ಲಿ ಬರೋಬ್ಬರ್ ಬಂದ್ರೆ. ಅಂದ್ರೆ ನೀನ್ ಮಾತಾಡೋದ್ ನೋಡಿದ್ರೆ ಎಲ್ಲ ಅರ್ಜೆಂಟ್ ಹೋಗಂಗ್ ಕಾಣಿಸ್ತದೆ. ನಾನು ಚಾ ಸಲ್ವಾ ಕಾಯ್ಕೋತ್ ಕೂತಿದ್ರೆ ಚಾ ತಂದಿನಿ, ತಗೋ ಚಾ ಕುಡಿ. ನಾ ಎಲ್ಲಾ ತಿಳ್ಕೊಂಡಿನ ಹೇಳಿದ್ದೆಲ್ಲ. ನೀ ಬರೋಬ್ಬರ ಹೇಳ್ತದ? ನಾ ಆಮೇಲೆ ಹೇಳ್ತೀನಿ ಅಂತ ಮೊದ್ಲು ಚಾ ಕುಡಿರಿ ಇಬ್ರು. ಕೊಡ್ರಿ ಕೊಡ್ರಿ. ಗೌಡ್ರ ಹೇಳಪ್ಪ ಶಿವಣ್ಣ, ಮತ್ತ ನಮಗ ಅಪ್ಪಣೆ ಕೊಡ್ರಿ, ನಾ ಮತ್ತ ಮುಂದಿನ ವಾರ ಬರ್ತೀನಂತ. ಆಯ್ತಪ್ಪ ಹೋಗ. ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು ಬೆಂಗಳೂರು ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಂತೋಷ್ ಸಾರಂಗಮಠ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾನು ಕರುಗಳಲ್ಲಿ ಅಥವಾ ಈ ಜಾನುವಾರುಗಳಲ್ಲಿ ಕಂಡು ಬರುವಂತಹ ಈ ಉಣ್ಣೆಗಳ ಬಗ್ಗೆ, ಉಣ್ಣೆಗಳಿಂದ ಆಗುವ ಒಂದು ತೊಂದರೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಇವು ಉಣ್ಣೆಗಳು ಮೈ ಮೇಲೆ ಇರ್ತಾವೆ, ಚರ್ಮದ ಮೇಲೆ ಇದ್ಬಿಟ್ಟು. ಹೆಚ್ಚಾಗಿ ಇವು ಕಂಡು ಬರುವ ಜಾಗಗಳಂದ್ರೆ ಕಿವಿ ಹತ್ರ ಇರಬಹುದು, ಈ ಕಾಲಿನ ಗೊರಸು ಅಂತ ಹೇಳ್ತೀವಲ್ಲ, ಈ ಗೊರಸು ಕಡೆ ಕಂಡು ಬರಬಹುದು, ಅಥವಾ ಬೆನ್ನಿನ ಮೇಲೆ ಕಂಡು ಬರಬಹುದು. ಆಡು ಕುರಿಗಳಲ್ಲಾದ್ರಂತೂ ಅದು ದೇಹದ ಯಾವುದೇ ಒಂದು ಭಾಗದಲ್ಲೂ ಕೂಡ ಕಂಡು ಬರಬಹುದು. ಹೆಣ್ಣು ಉಣ್ಣೆ ಅದು ತನ್ನ ಒಂದು ಜೀವನ ಚಕ್ರದಲ್ಲಿ ಸಾವಿರಾರು ತತ್ತಿಗಳನ್ನು ದೇಹದ ಮೇಲೆ ಇಡಬಹುದು, ಅಥವಾ ದೇಹದ ಮೇಲಿಂದ ಅದು ತತ್ತಿಗಳು ಹಾಗೆ ಬೀಳ್ತಾನೆ ಇರ್ತದೆ. ನಾಲ್ಕೈದು ತಿಂಗಳಲ್ಲಿ ಒಂದು ಸಾವಿರಾರು ಉಣ್ಣೆ ತತ್ತಿಗಳನ್ನು ಇಡಬಹುದು. ಆ ತತ್ತಿಗಳು ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವುದಿಲ್ಲ. ಆ ತತ್ತಿಗಳು ನೀರಲ್ಲಿ ಬೀಳಬಹುದು, ಮಣ್ಣಲ್ಲಿ ಬೀಳಬಹುದು, ಯಾವ್ದೋ ಒಂದು ಜಾಗದಲ್ಲಿ ಬೀಳಬಹುದು. ಈ ತತ್ತಿಗಳು ಕೂಡ ಮುಂದೆ ಬೇರೆ ಒಂದು ಪ್ರಾಣಿಯ ಒಂದು ದೇಹಕ್ಕೆ ತಗುಲಿದಾಗ ಅಥವಾ ನೀರಿನಲ್ಲಿ ಈಜಾಡಲು ಹೋದಾಗ ಅದಕ್ಕೆ ಅಂಟ್ಕೋಬಹುದು, ಅಥವಾ ಮಣ್ಣಿನಲ್ಲಿ ಮಲಗಿದಾಗ ಅಂಟ್ಕೋಬಹುದು. ಅದರಿಂದ ಉಣ್ಣೆ ತತ್ತಿ ಅಂಟುಕೊಂಡು ಬಿಟ್ಟು ಮತ್ತೆ ಕಾಲಕ್ರಮೇಣ ಅದು ಉಣ್ಣೆಯಾಗಿ ಪರಿವರ್ತನೆ ಆಗಬಹುದು. ಈ ರೀತಿ ಅದು ತನ್ನ ಜೀವನ ಚಕ್ರವನ್ನು ಹಾಗೆ ಮುಂದುವರೆಸಿಕೊಂಡೇ ಹೋಗ್ತಾ ಇರುತ್ತೆ. ಉಣ್ಣೆ ರಕ್ತವನ್ನು ಹೀರೋದಷ್ಟೇ ಅಲ್ಲದೆ ಕೆಲವು ರೋಗಗಳನ್ನು ಕೂಡ ಅದು ಉಂಟು ಮಾಡಬಹುದು. ಕೆಲವು ರೋಗ ಉಂಟು ಮಾಡುವ ಕೆಲವು ಬ್ಯಾಕ್ಟೀರಿಯಾ ಆಗ್ಬಹುದು, ಕೆಲವು ಸೂಕ್ಷ್ಮಾಣುಗಳನ್ನು ಕೂಡ ಪ್ರಸಾರ ಮಾಡಬಹುದು. ಇದರಿಂದ ರಕ್ತಹೀನತೆ, ಯಾಕಂದ್ರೆ ರಕ್ತ ಕುಡಿಯೋದ್ರಿಂದ ಒಂದು ಹೇಳಲಾಗ್ತದೆ ಒಂದು ಉಣ್ಣೆ ಹೆಚ್ಚು ಕಡಿಮೆ 2-8 ml ರಕ್ತವನ್ನು ಕುಡಿತದೆ ಅಂತ ಹೇಳಬಹುದು. ಅದು ಅದರಿಂದ ಕುಡಿದು ಕುಡಿದು ಹಾಗೆ ದಪ್ಪವಾಗಿ ಒಂದೇ ಕಡೆ ಕೂತ್ಕೊಂಡಿರುತ್ತೆ. ಇದರಿಂದ ರಕ್ತಹೀನತೆಯ ಲಕ್ಷಣಗಳು ಕಂಡು ಬರುತ್ತೆ, ಅಲ್ಲದೆ ಅದು ಅನೇಕ ರೋಗಗಳನ್ನು ಕೂಡ ಆ ಪ್ರಾಣಿಗಳಲ್ಲಿ ಹರಡುತ್ತೆ. ಇದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತಂದ್ರೆ, ಹೆಚ್ಚಾಗಿ ರೈತರು ನೋಡಿರಬಹುದು ಆ ಉಣ್ಣೆಗಳನ್ನು ಕೈಯಿಂದ ಜೋರಾಗಿ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆ ತರ ತೆಗೆದ ಸಂದರ್ಭದಲ್ಲಿ ಕಚ್ಚಿದ ಜಾಗ ಮತ್ತು ಆ ಚರ್ಮ ಎರಡೂ ಕೂಡ ಕಿತ್ಕೊಂಡ್ಬಂದ್ಬಿಟ್ಟಿರುತ್ತೆ. ಅಲ್ಲಿ ರಕ್ತ ಕೂಡ ಬರುವಂತ ಅಥವಾ ಒಂದು ಕೆಂಪು ಗಾಯ ಆದಂತ ಕೂಡ ಒಂದು ಲಕ್ಷಣಗಳು ಕಾಣುತ್ತೆ. ಒಂದು ಅಷ್ಟೊಂದು ಗಟ್ಟಿಯಾಗಿ ಅದು ಕಚ್ಚಿಕೊಂಡು ಹಿಡ್ಕೊಂಡಿರುತ್ತೆ. ಇದನ್ನ ಕೈಯಲ್ಲಿ ತೆಗೆದ್ರೆ ಸಾಲದು. ಉಣ್ಣೆಯನ್ನು ಸಾಯಿಸುವಂತ ಕೆಲವು ರಾಸಾಯನಿಕಗಳನ್ನು ದೇಹದ ಮೇಲೆ ಹಚ್ಚಬೇಕಾಗುತ್ತೆ. ಅವು ವಿಷಕಾರಿ ವಸ್ತುಗಳೇ ಆಗಿರುತ್ತವೆ. ಆದ್ರಿಂದ ಇಂಥ ಒಂದು ಯಾವುದೋ ಒಂದು ರಾಸಾಯನಿಕವನ್ನು ಹಚ್ಚಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಒಂದು ಪಶುವೈದ್ಯರ ಒಂದು ಸಲಹೆಯಂತೆ ಅದು ಎಷ್ಟು ಪ್ರಮಾಣದಲ್ಲಿ ಅದನ್ನು ನಾವು ನೀರಿನಲ್ಲಿ ಬೆರೆಸಿಬಿಟ್ಟು ಅದನ್ನು ದೇಹಕ್ಕೆ ಹಚ್ಚಬೇಕು ಎಂಬುದನ್ನು ತಿಳ್ಕೊಂಡು ಬಿಟ್ಟು ಹಚ್ಚಬೇಕಾಗುತ್ತೆ. ಇಲ್ದೋದ್ರೆ ಏನಾಗುತ್ತೆ, ಅಪ್ಪಿತಪ್ಪಿ ಅಂತ ಒಂದು ವಿಷ ರಾಸಾಯನಿಕ ಪದಾರ್ಥವನ್ನು ಪ್ರಾಣಿಗಳು ನೆಕ್ಕಿದ್ದಲ್ಲಾಗಲಿ ಅಥವಾ ಕುಡಿದಲ್ಲಾಗಲಿ ಅದು ಕೂಡ ವಿಷವಾಗಿ ಪರಿಣಮಿಸಬಹುದು. ಆದ್ದರಿಂದ ಇವುಗಳನ್ನು ಹತೋಟಿ ಮಾಡೋದಕ್ಕೆ ಕೆಲವೊಂದು ರಸಾಯನಗಳು ಸದ್ಯ ಮಾರುಕಟ್ಟೆಯಲ್ಲಿ ಅಥವಾ ಪಶು ಚಿಕಿತ್ಸಾಲಯಗಳಲ್ಲಿ ಲಭ್ಯವಿರುತ್ತವೆ. ಅಂತ ಕೆಲವು ರಸಾಯನಗಳಲ್ಲಿ ಒಂದೆರಡು ಹೇಳಬೇಕು. ಉದಾಹರಣೆಗೆ ಹೇಳಬೇಕಾದ್ರೆ ಡೆಲ್ಟಾ ಮಿತ್ರನ್ ಅಂತ ಹೇಳಬಹುದು, ಪರ್ ಮಿತ್ರನ್ ಅಂತ ಹೇಳ್ತಾರೆ, ಸೈಪರ್ ಮಿತ್ರನ್ ಅಂತ ಹೇಳ್ತಾರೆ. ದೇಹದ ಮೇಲೆ ಹಚ್ಚುತ್ತಾರೆ. ಇವುಗಳನ್ನು 1 ಲೀಟರ್ ನೀರಲ್ಲಿ 2 ml ಅಥವಾ 3 ml ಹಾಕಿ ಅದನ್ನ ಸರಿಯಾಗಿ ಕಲಿಸಿ ತಂಗುಲ ಅರ್ಬಿ ತಗೊಂಡ್ಬಿಟ್ಟಾದ್ರೂ ದೇಹದ ಮೇಲೆ ಹಚ್ಚಬಹುದು, ಅಥವಾ ಸ್ಪ್ರೇಯರ್ ಇರುತ್ತೆ ಮನೆಯಲ್ಲಿ ಆ ಸ್ಪ್ರೇಯರ್ ಎಲ್ಲಾದ್ರೂ ತಗೊಂಡ್ಬಿಟ್ಟು ದೇಹದ ಮೇಲೆ ಹಚ್ಚಬೇಕು. ಹಚ್ಚೋ ವಿಧಾನ ಹೇಗಪ್ಪ ಅಂತಂದ್ರೆ, ಮೊದಲು ದೇಹವನ್ನು ಹಸಿ ಮಾಡ್ಕೋಬೇಕಾಗತ್ತೆ. ಅದನಂತರ ಈ ರಸಾಯನ ಏನು ನಾವು ತಯಾರು ಮಾಡಿರ್ತೀವಿ ಇದನ್ನು ಒಂದು ಹಸಿ ಅರ್ಬಿ ತಗೊಂಡ್ಬಿಟ್ಟು ದೇಹದ ಎಲ್ಲಾ ಮೂಲೆಗಳಲ್ಲೂ ಹಚ್ಚಬೇಕು. ಕಾಲು ಸಂದಿಯಲ್ಲಿ ಹಚ್ಚಬೇಕು, ಬೆನ್ನಿಗೂ ಹಚ್ಚಬೇಕು, ಕಿವಿಗೂ ಹಚ್ಚಬೇಕು, ಕಿವಿ ಸಂದಿಗಳಲ್ಲೂ ಹಚ್ಚಬೇಕಾಗತ್ತೆ. ಆದ್ರೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಂದ್ರೆ ಅದು ನೆಕ್ಕಬಾರದು. ಹಚ್ಚಿದ ಒಂದು ಸಂದರ್ಭದಲ್ಲಿ ಅದು ತನ್ನ ದೇಹವನ್ನು ತಾನೇ ನೆಕ್ಕೋಬಾರದು, ಅದಕ್ಕೆ ಬಾಯಿ ಮುಕ್ಕಡ ಹಾಕಬೇಕು ಮತ್ತು ಕಣ್ಣುಗಳಲ್ಲೂ ಹೋಗಬಾರದು. ಈ 2 ಎಚ್ಚರಿಕೆಯನ್ನು ಅತಿ ಜಾಗರೂಕತೆಯಿಂದ ನೋಡ್ಕೋಬೇಕು. ಆ ಔಷಧ ಹಚ್ಚಿ ಕೊನೆ ಪಕ್ಷ ಒಂದು 10-15 ನಿಮಿಷ ಅದು ದೇಹದ ಮೇಲೆ ಇರುವ ಹಾಗೆ ನೋಡ್ಕೋಬೇಕು. ಇದರಿಂದ ಏನಾಗುತ್ತೆ, ಉಣ್ಣೆಗಳು ಸೇವಿಸಿ ಸತ್ತು ಹೋಗ್ತವೆ. ಒಂದು 15 ನಿಮಿಷ ಆದ್ಮೇಲೆ ತಿರುಗಾ ಮತ್ತೆ ಒಳ್ಳೆ ಸ್ವಚ್ಛವಾದ ನೀರನ್ನು ತೆಗೆದುಕೊಂಡು ಮತ್ತೊಮ್ಮೆ ದೇಹವನ್ನು ಸ್ವಚ್ಛವಾಗಿ ತೊಳಿಬೇಕು. ಆ ನೀರು ಕೆಳಗೆ ಬಿದ್ದಂತ ನೀರು ಕೂಡ ಅಲ್ಲೇ ಅಲ್ಲೂ ನಿಂದಿರಬಾರದು. ಅದು ಮತ್ತ ಬೇರೆ ಪ್ರಾಣಿಗಳು ಆ ನೀರನ್ನು ಕುಡಿದಲ್ಲಿ ಅದು ಕೂಡ ವಿಷವಾಗಿ ಪರಿಣಮಿಸಬಹುದು. ಆದ್ರಿಂದ ಆ ನೀರು ಗಟಾರಕ್ಕೆ ಅಥವಾ ಬೇರೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗುವಾಗಿ ನೋಡ್ಕೋಬೇಕು. ಇದು ಪ್ರಾಣಿಗಳಲ್ಲಿ ಹತೋಟಿ ಮಾಡುವ ಒಂದು ಕ್ರಮ. ಇದು ಮೇಲಿಂದ ಮೇಲೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಸತಿ ರೈತರು ನೋಡಬಹುದು, ಒಂದ್ಸತಿ ಇವತ್ತು ಹಾಕಿದ ಮೇಲೆ ಗುಣಿಗಳು ಸಾಯ್ತಾವ್, ಮತ್ತೆ 2 ತಿಂಗಳ ಕೂಡ ಮತ್ತೆ ಬರ್ತಾವ. ಇದ್ಯಾಕೆ ಅದ ಮೇಲೆ ಮೇಲೆ ಬರುತ್ತಪ್ಪ ಅಂತ ತಿಳ್ಕೋಬಹುದು. ಆದ್ರಿಂದ ಯಾಕೆ ಹೇಳಿದ್ನಪ್ಪ ಅಂತಂದ್ರೆ, ಈ ಮಾತು, ಈ ತತ್ತಿಗಳು ಎಲ್ಲಾ ಕಡೆ ಇರುತ್ತೆ, ಇದನ್ನು ಸಾಯಿಸೋದಕ್ಕೆ ಕಷ್ಟ ಸಾಧ್ಯ. ಉದಾಹರಣೆಗೆ ಸೊಳ್ಳೆಗಳನ್ನ ತಗೊಳ್ಳಿ. ಈ ಸೊಳ್ಳೆಗಳು ಹೇಗೆ ಹೊರಗಡೆ ಕಲುಷಿತ ವಾತಾವರಣದಲ್ಲಿ ಹೇಗಿರ್ತಾವ, ಅವನ್ನ ನಾವು ಹಿಡಿದು ಸಾಯಿಸಕಂತೂ ಆಗೋದಿಲ್ಲ. ಅದು ಮತ್ತೆ ತನ್ನ ವಂಶ ಉದ್ದಾರ ಮಾಡೇ ಮಾಡ್ತದೆ. ಅದೇ ತರ ಉಣ್ಣೆಗಳು ಕೂಡ. ಆದ್ರಿಂದ ನಾವು ಅದರ ಪ್ರಾಣಿಯ ಮೇಲೆ ಮಾತ್ರ ನಾವು ಅದನ್ನ ಒಂದು ಹತೋಟಿಗೆ ತಗೋಬಹುದು, ಹೊರತು ವಾತಾವರಣದಲ್ಲಿ ಅದನ್ನ ಹತೋಟಿ ಮಾಡೋದು ತುಂಬಾ ಕಷ್ಟವಾದಂತ ಒಂದು ಕೆಲಸನೇ. ಆದ್ದರಿಂದ ಹತೋಟಿ ಕ್ರಮ ಏನು ವಿವರಿಸಿದೆ, ಇದನ್ನು ಪ್ರತಿ 4 ತಿಂಗಳಿಗೆ ಸ್ನಾನ ಮಾಡಿಸುವಾಗ ಒಂದ್ಸತಿ ಹಚ್ಚಿಬಿಟ್ರೆ ಈ ತೊಂದರೆಗಳು ಹಗಲೆಲ್ಲ ಬರೋದಿಲ್ಲ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗಂತೂ ಇನ್ನೂ ಅನೇಕ ರೀತಿಯ ಔಷಧಗಳು ಈ ಮಾರುಕಟ್ಟೆಯಲ್ಲಿ ಇವೆ. ಅವುಗಳಲ್ಲಿ ಕೆಲವು ಸ್ಪ್ರೇಗಳು ಬಂದಿದ್ದಾವೆ, ಕೆಲವು ಇಂಜೆಕ್ಷನ್ಗಳು ಕೂಡ ಬಂದಿದ್ದಾವೆ, ಕೆಲವು ಇನ್ನೂ ಮಾತ್ರೆಗಳು ಕೂಡ ಬಂದಿದ್ದಾವೆ. ಅದು ಯಾವುದೇ ಇರಲಿ, ಅದನ್ನು ಹಾಕುವ ಮೊದಲು ಪಶುವೈದ್ಯರ ಸಲಹೆ ಪಡೆದು ತಿಳ್ಕೊಂಡು ಹಾಕಿದ್ರೆ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ನಾವು ನಮ್ಮ ಮನೆಯೊಳಗೆ ಅಷ್ಟೇ ಉಣ್ಣೆ ಹತೋಟಿ ಮಾಡಿದ್ರೆ ಅಷ್ಟೇ ಸಾಲದು, ನಮ್ಮ ಆಜುಬಾಜು ಮನೆಯಲ್ಲೂ ಕೂಡ ತುಂಬಾ ಉಣ್ಣೆಗಳು ಇರಬಹುದು. ಆ ಉಣ್ಣೆಗಳು ಕೂಡ ನೆಲದ ಮುಖಾಂತರ ಅಥವಾ ಗೋಡೆ ಮುಖಾಂತರ ಹೇಗೋ ಒಟ್ಟು ಇನ್ನೊಂದು ಮನೆ ಮತ್ತೆ ನಮ್ಮ ಮನೆಗೂ ಬರಬಹುದು. ಈ ತರ ನಾವು ಅಷ್ಟೇ ಅದನ್ನ ಹತೋಟಿ ಮಾಡಿದ್ರೆ ಆಗೋದಿಲ್ಲ. ಸಾಧ್ಯ ಆದ್ರೆ ಆಜುಬಾಜು ಎಲ್ಲರೂ ಒಟ್ಟಿಗೆ ಇಂತ ಕಾರ್ಯವನ್ನು ಮಾಡಿದ್ರೆ ಅಂತ ಎಲ್ಲಾ ದನಗಳಿಗೂ ಕೂಡ ಆತರ ಒಂದು ಔಷಧಿನ ಹಚ್ಚೋದ್ರಿಂದ ಹುಳಗಳು ಬರಕ್ ಸಾಧ್ಯ ಆಗುದಿಲ್ಲ. ಸಾಧ್ಯ ಆದರೆ ಕೆಲವು ಔಷಧಗಳು ನೆಲದ ಮೇಲೂ ಕೂಡ ಸಿಂಪಡಿಸೋದಕ್ಕೆ ಪಶುವೈದ್ಯರು ಹೇಳ್ತಾರೆ. ಅಂತ ಯಾವ ಔಷಧಗಳು ಅಂತ ಅದು ಪಶುವೈದ್ಯರನ್ನೇ ಕೇಳಿಬಿಟ್ಟು ಅದನ್ನ ಯಾವ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು ಅಂತ ಅವರ ಒಂದು ಮಾಹಿತಿ ಪ್ರಕಾರ ಮಾಡಿದ್ದೇ ಆದಲ್ಲಿ ಗೋಡೆಗಳಿಗೂ ಕೂಡ ಉಣ್ಣೆ ಹತ್ತುವ ಒಂದು ಪ್ರಮೇಯ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಬರುವ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಇದು ಮೇಲಿಂದ ಮೇಲೆ ಕೊನೆ ಪಕ್ಷ ವರ್ಷದಲ್ಲಿ ಒಂದು 2 ಬಾರಿ ಅಥವಾ ಒಂದು 3 ಬಾರಿ ಮಾಡಿದ್ರೆ ಉಣ್ಣೆಗಳಿಂದ ಹತೋಟಿ ತಗೊಳ್ಳೋದು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಬಹುದು ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೇನೆ.